ಮತ್ತು ಸಂವಾದಗಳ ಮೂಲಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಂಡ್ರು. ರೈತರು ತಾವು ಎದುರಿಸ್ತಾ ಇದ್ದಂತ ಸಮಸ್ಯೆಗಳು ಅಂದ್ರೆ ಅಡಿಕೆ ತೋಟದಲ್ಲಿ ಕಂಡು ಬರ್ತಕ್ಕಂಥ ಅನೇಕ ರೋಗಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡ್ರು, ಅದಕ್ಕೆ ಪರಿಹಾರಗಳನ್ನ ಪಡೆದುಕೊಂಡ್ರು. ಮತ್ತೆ ಈ ಆರಂಭದಲ್ಲಿ ಈ ಬಾರಿ ಈ ವರ್ಷ ಅತ್ಯಂತ ಬೇಗನೆ ಮುಂಗಾರು ಆರಂಭ ಆಗಿರ್ತಕ್ಕಂಥದ್ದು ರೈತರ ಮೊಗದಲ್ಲಿ ಸಂತಸವನ್ನು ತಂದಿರತಕ್ಕಂಥದ್ದು. ಅದಕ್ಕೆ ಪೂರ್ವಭಾವಿಯಾಗಿ ತೋಟಗಳಲ್ಲಿ ಮತ್ತು ಹೊಲ ಗದ್ದೆಗಳಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ರು ಸರ್. ನಿಜಕ್ಕೂ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿತ್ತು ಸರ್. ಅಂದ್ರೆ ಈ ಒಂದು ಅಭಿಯಾನದಲ್ಲಿ ಯಾವ ರೀತಿಯಾದಂತಹ ಒಂದು ಕೃಷಿ ಮಾಹಿತಿಗಳನ್ನು ನಿಮಗೆ ನೀಡಿದ್ರು ಸರ್? ಆಕ್ಚುಲಿ ಈಗ ಏನಾಗ್ತಾ ಇದೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ತಾಲೂಕು ಮತ್ತು ಚನ್ನಗಿರಿ ತಾಲೂಕುಗಳು ಕರಾವಳಿ ಭಾಗವನ್ನ ಮೀರಿ ತೋಟಗಾರಿಕೆಯಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೊಡ್ತಾ ಇದೆ ಅಂತೇಳಿ ಎಲ್ಲ ವರದಿಗಳು ಕೂಡ ವಿಶ್ಲೇಷಣೆ ಮಾಡ್ತಾ ಇದಾವೆ. ಇಂಥ ಸಮಯದಲ್ಲಿ ಏನಾಗ್ತಾ ಇದೆ, ತೋಟಗಾರಿಕೆ ಬೆಳೆಗಳು ವಿಸ್ತರಣೆ ಆಗೋದ್ರ ಜೊತೆಗೆ ಅಷ್ಟೇ ವೇಗದಲ್ಲೂ ಕೂಡ ಹಲವಾರು ರೋಗ ರುಜಿನಗಳನ್ನು ಕೂಡ ಬೆಳೆಗಳು ಏನ್ ಮಾಡ್ತಾ ಇದಾವೆ, ಕಂಡುಕೊಳ್ತಾ ಇದಾವೆ. ಇವುಗಳನ್ನ ಪರಿಹಾರ ಮಾಡೋದ್ರ ನಿಟ್ಟಿನಲ್ಲಿ ರೈತರು ಬಹಳ ಯೋಚಿಸ್ತಾ ಇದ್ದಾರೆ, ಮುಂದೆ ಹೆಂಗೆ ತೋಟಗಾರಿಕೆ ಬೆಳೆಗಳು ವಿಸ್ತರಿಸ್ತಾ ಇದಾವೆ, ಅದಕ್ಕೆ ಸಂಬಂಧಪಟ್ಟಂತ ರೋಗಗಳು ಕೂಡ ವಿಸ್ತರಿಸ್ತಾ ಇದಾವೆ, ಇವುಗಳನ್ನ ಹತೋಟಿ ಕ್ರಮಗಳು ಏನ್ ಮಾಡಬೇಕು. ಕಳೆದ ಬಾರಿ ಏನಾಯ್ತು, ಎಲ್ಲಾ ಅಡಿಕೆ ಬೆಳೆಗಾರರು ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಜನವರಿಯಿಂದ ಜೂನ್ ವರೆಗೆ ಕಾಡಿದಂತ ದೊಡ್ಡ ಮಟ್ಟದ 38 degrees ಬಿಸಿಲಿನ ತಾಪ ಅಂತಕ್ಕಂಥದ್ದು ಕ್ರಾಸ್ ಮಾಡೋಯ್ತು. ಅದ್ರ ಮೇಲೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನು ಕೂಡ ಆ ಭಾಗ ಕಂಡುಕೊಂಡಂತದ್ದು ಅಂತ ಹೇಳಿದ್ರೆ, ಒಂದು ಕಡೆ ಅತಿ ಹೆಚ್ಚು ಬಿಸಿಲನ್ನು ಮತ್ತೆ ಮತ್ತೊಂದು ಕಡೆ ಅತಿ ಹೆಚ್ಚು ನೀರಿನ ತೇವಾಂಶವನ್ನು ಕೂಡ ಕಂಡುಕೊಂಡು ಕಳೆದ ಬಾರಿ ಏನಾಗಿದ್ದಾರೆ, ಎಲ್ಲಾ ಅಡಕೆ ಬೆಳೆಗಾರರು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಈ ಬಾರಿ ಕೂಡ ಏನಾಗಿದೆ, ಆರಂಭದಲ್ಲೇ ಮಳೆ ಅಂತಕ್ಕಂಥದ್ದು ಪ್ರವೇಶ ಮಾಡಿರೋದ್ರಿಂದ ಕಳೆದ ಬಾರಿ ಆಗಿರ್ತಕ್ಕಂಥ ನಷ್ಟವನ್ನ ಏನ್ ಮಾಡಬೇಕು, ಈ ಸರಿ ಮುಂಜಾಗ್ರತೆಯಾಗಿ ಎಲ್ಲವನ್ನು ಕೂಡ ಕ್ರಮಗಳನ್ನ ಕೈಗೊಳ್ಬೇಕು ತೋಟಗಾರಿಕೆ ಬೆಳೆಗಳಲ್ಲಿ ಅಂತಕ್ಕಂಥದ್ದು ರೈತರಲ್ಲಿ ಬಹಳ ಆಸಕ್ತಿ ಇತ್ತು. ಆ ವಿಚಾರವನ್ನೇ ಹೆಚ್ಚು ಚರ್ಚೆ ಮಾಡಿದ್ರು ಸರ್ ಅಲ್ಲಿ. ಈಗ ಮುಂಗಾರು ಸಿದ್ಧತೆಗಳಿಗೆ ಸಾಕಷ್ಟು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮುಂಗಾರು ಸಿದ್ಧತೆಗಳಿಗೆ ನೀವು ಯಾವ ರೀತಿ ಎಲ್ಲ ಒಂದು ತಯಾರಿ ಮಾಡಿಕೊಂಡಿದ್ದೀರಾ? ಸರ್, ಈಗ ಏನಾಗ್ತಾ ಇದೆ, ನಮ್ಮದು ಭದ್ರಾನಾಲಯ ವ್ಯಾಪ್ತಿಯೊಳಗೆ ನಮ್ಮ ಪ್ರದೇಶ ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಸಹಜವಾಗಿ ನೀರಿನ ಸೆಲೆ ಅಂತಕ್ಕಂಥದ್ದು ನಾವೇನ್ ಅನ್ಕೊಂಡಿರ್ತೀವಿ, ಮೇಲ್ಭಾಗದಲ್ಲಿ ಹಸಿ ಇಲ್ಲ ಅಂದ್ರೆ ಭೂಮಿಯ ಕೆಳಭಾಗದಲ್ಲೂ ಹಸಿ ಇಲ್ಲ ಅಂತೇಳಿ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಅದೇನಾಗಿದೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ತಂಡ ಮತ್ತೆ ಇತರೆ ವಿಜ್ಞಾನಿಗಳು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದೇನು ಅಂತ ಹೇಳಿದ್ರೆ, ನಿಮ್ಮ ಭಾಗದಲ್ಲಿ ಭೂಮಿಯ ಕೆಳಭಾಗದಲ್ಲೂ ಕೂಡ ಏನಾಗ್ತಾ ಇದೆ, ನೀರಿನ ಅಂಶ ಅಂತಕ್ಕಂಥದ್ದು ಅಡಕೆಗೆ ಇದಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಹಲವಾರು ಕೊಳೆ ರೋಗಗಳು ಆಮೇಲೆ ಮತ್ತೆ ದುಂಡಾಣು ರೋಗ ಅಂತಕ್ಕಂಥದ್ದು, ಅಡಿಕೆ ಕಾಯಿ ಉದುರತಕ್ಕಂತ ಸಮಸ್ಯೆಗಳಿರ್ಬೋದು, ಆಮೇಲೆ ಬೇರುಗಳಲ್ಲಿ ಅಣಬೆ ಕಾಣಿಸ್ಕೊಳ್ತಕ್ಕಂಥದ್ದು, ಅಡಿಕೆ ಮರದಲ್ಲಿ ಬಿಳಿ ಅಣಬೆ ಬೆಳೀತಕ್ಕಂಥದ್ದು, ಇವೆಲ್ಲವೂ ಕೂಡ ಅಡಿಕೆ ಗಿಡಗಳಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಬೇಕು ನೀವು ಅಂದ್ರೆ ಒಳ್ಳೆ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ, ನೀವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಬಸಿ ಕಾಲುವೆಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು. ಎರಡನೆಯದಾಗಿ ನೀವು ಜೆಸಿಬಿಗಳ ಮೂಲಕ ಏನ್ ಮಾಡಬಹುದು, ಚಿಕ್ಕ ಚಿಕ್ಕ ಕಾಲುವೆಗಳನ್ನ ಮಾಡಿಕೊಂಡು ಆ ತೋಟಕ್ಕೆ ಬರ್ತಕ್ಕಂಥ ನೀರನ್ನ ಸಂಪೂರ್ಣವಾಗಿ ತೋಟದಿಂದ ಹೊರಗಾಗ್ತಕ್ಕಂಥದ್ದು, ಮತ್ತೆ ಪೋಷಕಾಂಶಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ, ನಾವು ತೋಟಗಳಿಗೆ ಬೇಸಿಗೆದಿಂದಲ್ಲಿ ಏನ್ ಮಾಡಿರ್ತೀವಿ, ಸಗಣಿ ಗೊಬ್ಬರಗಳನ್ನ ಏರ್ಕೊಂಡಿರ್ತೀವಿ, ಅವುಗಳ ಪೋಷಕಾಂಶಗಳು ನಷ್ಟ ಆಗದೇ ತರ ಚಿಕ್ಕ ಚಿಕ್ಕ ಬದುಗಳನ್ನ ನಿರ್ಮಾಣ ಮಾಡಿಕೊಂಡು ಅಂದ್ರೆ ಅಡಕೆ ಗಿಡಕ್ಕೆ ಬೇಡದೇ ಇರತಕ್ಕಂಥ ತೇವಾಂಶ ಮಾತ್ರ ತೋಟದಿಂದ ಹೊರಗೋಗ್ತಕ್ಕಂಥದ್ದು, ಏನೆಲ್ಲ ಕ್ರಮಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ರು. ನಂತರದಲ್ಲಿ ಅಡಕೆ ಗಿಡಗಳಿಗೆ ಮುಖ್ಯವಾಗಿ ಕಾಯಿ ಕಟ್ಟುವಲಿಕ್ಕೆ ಏನ್ ಬೇಕು, ಪೊಟಾಶ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕು, ಅದನ್ನ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಕೊಟ್ರು. ಅದ್ರ ಜೊತೆಯಲ್ಲಿ ನಾವೆಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ 10-26 ಹೆಚ್ಚು ಏರಳವಾಗಿ ಬಳಸ್ತೀವಿ. ಏರಳವಾಗಿ ಬಳಸಿದಾಗ ನಾವು ಪೊಟಾಶ್ ಅನ್ನ ಹೆಚ್ಚುವರಿಯಾಗಿ ಎಕ್ಸ್ಟ್ರಾ ಬಳಕೆ ಮಾಡ್ತಾ ಇರಲ್ಲ. ಇದು ಏನಾಗ್ತಾ ಇದೆ, ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಇಳುವರಿಯ ನಷ್ಟ ಆಗಲಿಕ್ಕೆ ಇದು ಮುಖ್ಯ ಕಾರಣ ಅಂತಕ್ಕಂಥದ್ದನ್ನ ವಿಜ್ಞಾನಿಗಳ ತಂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಷ್ಟಲ್ಲದೆ, ನಮಗೆ ಹಲವಾರು ನಮ್ಮ ಭೂಮಿಯ ಸತ್ವವನ್ನ ಇನ್ನೂ ಪುನರುಜ್ಜೀವನಗೊಳಿಸ್ಲಿಕ್ಕೋಸ್ಕರ, ಭೂಮಿಯ ಫಲವತ್ತತೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಪುಷ್ಟಿದಾಯಕವಾಗಿ ಮಾಡ್ಲಿಕ್ಕೋಸ್ಕರ ಏನು ಮಾಡಬೇಕು, ನಾವು ನೈಸರ್ಗಿಕವಾಗಿರ್ತಕ್ಕಂಥ ಹಸಿರೆಲ ಗೊಬ್ಬರಗಳ ಬಳಕೆ, ಆಮೇಲೆ ಕುರಿ ಕೋಳಿ ಮೀನಿನ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿದ್ರು. ಮತ್ತೆ ವೆಲ್ವೆಟ್ ಬೀನ್ಸ್ ಅಥವಾ ರಬ್ಬರ್ ಆಮೇಲೆ ಡಯಾಂಚ್ ಇಂಥ ಹಸಿರೆಲೆ ಗೊಬ್ಬರಗಳನ್ನ ವರ್ಷಕ್ಕೆ ಒಮ್ಮೆ ಆದರೂ ನೀವು ತೋಟದಲ್ಲಿ ಬೆಳೆದು ಅನಗತ್ಯವಾಗಿರ್ತಕ್ಕಂಥ ಕಳೆಗಳನ್ನ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟರು ಸರ್. ಈಗ ನೀವು ಕೃಷಿಯಲ್ಲಿ ಯಾವ ರೀತಿಯಾದಂತಹ ಒಂದು ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಈಗ ಏನಾಗ್ತಾ ಇದೆ, ಒಂದ್ ಕಡೆ ತೋಟಗಾರಿಕೆ ಬೆಳೆಗಳು ವಿಸ್ತರಣೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ಸಂತೋಷದ ವಿಚಾರ, ಆದ್ರೆ ಮತ್ತೊಂದು ಕಡೆ ತೋಟಗಾರಿಕೆ ಬೆಳೆಗಳು ವಿಸ್ತರಣೆ ಆಗ್ತಕ್ಕಂಥದ್ದು ಆತಂಕಕಾರಿ ವಿಚಾರನೂ ಕೂಡ ಹೌದು ಸರ್. ಅಂತ ಹೇಳಿದ್ರೆ ಮುಂಚೆ ಎಲ್ಲ ಅಲ್ಲೊಂದು ಇಲ್ಲೊಂದು ತೋಟ ಮಾತ್ರ ಇರ್ತಾ ಇತ್ತು, ರೋಗಗಳು ಅಷ್ಟೇನು ಬಾಧೆ ಇರಲಿಲ್ಲ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಅಡಿಕೆ ತೋಟದ ಮಾಲೀಕರು ಕೂಡ ಏನ್ ಮಾಡ್ತಾ ಇದ್ದಾರೆ, ಭತ್ತಗಳಿಗೆ ಯಾವ ರೀತಿ ಔಷಧಿಗಳನ್ನ ವರ್ಷಕ್ಕೆ 2-3 ಬಾರಿ ಸಿಂಪಡಣೆ ಮಾಡ್ತಾ ಇದ್ದಾರೆ, ಆತರ ಸಾವಿರಾರು ರೂಪಾಯಿ ಮೌಲ್ಯದ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ಭೂಮಿಗೆ ಅಗತ್ಯವಿದೆಯೋ ಇಲ್ಲೋ ಅನ್ನೋದನ್ನ ಮಣ್ಣು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳದೇ ಏನ್ ಮಾಡ್ತಿದ್ದಾರೆ, ಗೊಬ್ಬರದ ಅಂಗಡಿ ಮಾಲೀಕರು ಹೇಳಿರ್ತಕ್ಕಂಥ ಗೊಬ್ಬರವನ್ನ ತಂದು ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಏನ್ ಮಾಡ್ತಾ ಇದ್ದಾರೆ, ರೈತರು ತೋಟಗಳಿಗೆ ಸುರಿತಾ ಇದ್ದಾರೆ. ಇವೆಲ್ಲವೂ ಕೂಡ ಏನಾಗ್ತಾ ಇದೆ, ರೈತನಿಗೆ ಒಂದು ಕಡೆ ಆದಾಯದ ಆಸೆಯನ್ನ ತೋರಿಸಿದ್ರು ಕೂಡ ಮತ್ತೊಂದು ಕಡೆ ನಷ್ಟದ ಇದು ಕೂಡ ಆಗ್ತಾ ಇರುತ್ತೆ. ಬಟ್ ಲಾಭದ ಆಸೆಯಲ್ಲಿ ಮನುಷ್ಯ ಏನಾಗ್ತಾ ಇದ್ದಾನೆ, ನಷ್ಟದ ಬಗ್ಗೆ ಸರಿಯಾಗಿ ಗಮನ ಮಾಡ್ತಾ ಇಲ್ಲ. ಅಂತ ಹೇಳಿದ್ರೆ ಇವತ್ತು ತೋಟಗಾರಿಕೆ ಬೆಳೆ ಅಡಿಕೆ ಅಂತಕ್ಕಂಥದ್ದು ಲಾಭದಾಯಕ ಅಂತ ನಮಗೆ ಅನಿಸಿರಬಹುದು, ಆದ್ರೆ ಅದನ್ನ ವಾಸ್ತವವಾಗಿ ಕೂಲಿ ಕಾರ್ಮಿಕರು ಔಷಧಿ ಗೊಬ್ಬರ ಇವೆಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಹೋದ್ರೆ ನಿಜಕ್ಕೂ ಕೂಡ ಒಂದು ವರ್ಷದವರೆಗೂ ಕೂಡ ರೈತ ಗಳಿಸ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಬಹಳ ಕಡಿಮೆ ಮಟ್ಟದಲ್ಲೇ ಇದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ರೈತರು ನಮ್ಮ ಅಡಿಕೆಗಳಲ್ಲಿ ಮತ್ತೊಂದು ಪರ್ಯಾಯವಾಗಿ ಬೆಳೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊನ್ನೆ ವಿಜ್ಞಾನಿಗಳ ತಂಡವು ಕೂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲೂ ಕೂಡ ರೈತ ವಿಜ್ಞಾನಿಗಳು ಅದನ್ನೇ ನಮಗೆ ಮನವರಿಕೆ ಮಾಡಿಕೊಟ್ರು. ನಿಮ್ಮ ಅಡಿಕೆಗಳಲ್ಲಿ ಅಡಿಕೆಗಳನ್ನ ನಂಬಿ ಜೀವನ ಮಾಡಿ ಅದು ಓಕೆ, ಇಟ್ಸ್ ಓಕೆ, ಬಟ್ ಆದ್ರೆ ಏನ್ ಮಾಡ್ಬೇಕು, ನೀವು ಅಡಿಕೆಗಳಲ್ಲಿ ಪರ್ಯಾಯವಾಗಿ ಯಾವುದು ಜಾಯಿಕಾಯಿ ಚಕ್ಕೆ ಗಿಡಗಳು ಇವುಗಳನ್ನ ಪರ್ಯಾಯವಾಗಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ನೀವು ಏನ್ ಮಾಡಬಹುದು, ಮುಂದೆ ಒಂದು ಹೊಸದಾಗಿರ್ತಕ್ಕಂಥ ಪರಿವರ್ತಿತವಾಗಿರ್ತಕ್ಕಂಥ ಆದಾಯವನ್ನು ಗಳಿಸ್ಲಿಕ್ಕೆ ಮತ್ತೆ ಮುಂದಿನ ತಲೆಮಾರಿಗೆ ಯೋಗ್ಯವಾಗಿರ್ತಕ್ಕಂಥ ಕೃಷಿ ಬದುಕನ್ನ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಟ್ಟು ಸರ್. ಈಗ ಸಾಕಷ್ಟು ಈಗ ಉತ್ತಮವಾದ ಒಂದು ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ನಮ್ಮ ಕೃಷಿಕರು. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಈ ಒಂದು ಮಣ್ಣು ಪರೀಕ್ಷೆ, ನೀರಿನ ಪರೀಕ್ಷೆ, ಈ ಆಧಾರದ ಮೇಲೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ರ, ಯಾವ ರೀತಿ ಮಾಡ್ತಾ ಇದ್ರ? ಸರ್, ನಾವು ನಮ್ಮ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಏನ್ ಮಾಡ್ತೀವಿ, ಪ್ರತಿ ಬಾರಿಯೂ ಕೂಡ ನಾವು ನಮ್ಮ ತೋಟಕ್ಕೆ ಗೊಬ್ಬರ ಔಷಧಿಯನ್ನು ಕೊಡ್ತಕ್ಕಂಥದ್ದನ್ನ ಕ್ರಮಬದ್ಧವಾಗಿ ಒಂದು ಡೈರಿಯಲ್ಲಿ ಏನ್ ಮಾಡಿರ್ತೀವಿ, ಲಿಖಿತವಾಗಿ ಬರೆದಿಟ್ಟಿರ್ತೀವಿ ಸರ್. ನಮ್ಮ ವಿಜ್ಞಾನಿಗಳ ತಂಡ ಎಷ್ಟು ದಿನಕ್ಕೆ ಒಮ್ಮೆ ಸೂಕ್ತವಾಗಿರ್ತಕ್ಕಂಥ ಪೋಷಕಾಂಶಗಳು, ನಮಗೆ ಮುಖ್ಯವಾಗಿರ್ತಕ್ಕಂಥ ಗೊಬ್ಬರಗಳ ಜೊತೆಗೆ ತೋಟಕ್ಕೆ ಅಗತ್ಯವಾಗಿರ್ತಕ್ಕಂಥ ಲಘು ಪೋಷಕಾಂಶಗಳನ್ನು ಕೂಡ ಬರೆದ್ಕೊಟ್ಟಿರ್ತಾರೆ ಸರ್. ಜಿಪ್ಸಮ್ ಇರಬಹುದು, ಜಿಂಕ್ ಇರಬಹುದು, ಇವುಗಳನ್ನು ಕೂಡ ನಮ್ಮ ತೋಟಗಳಿಗೆ ಬಳಕೆ ಮಾಡಬೇಕಾಗುತ್ತೆ. ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲವನ್ನು ಕೂಡ ನಾವು ವಿಜ್ಞಾನಿಗಳ ಮಾಹಿತಿ ಮೇರೆಗೆ ಅವ್ರು ಏನನ್ನ ಕ್ರಮಬದ್ಧವಾಗಿ ನಮ್ಮ ಮಾಹಿತಿ ಕೊಡ್ತಾರೆ ಅದನ್ನೇ ನಾವು ಫಾಲೋ ಅಪ್ ಮಾಡಿಕೊಂಡು ನಾವು ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಇಳುವರಿಯನ್ನ ತೆಗಿತಾ ಇದೀವಿ ಸರ್. ಹಾಗಾದ್ರೆ ಮಣ್ಣು ಪರೀಕ್ಷೆಯನ್ನು ಸಹ ಮಾಡಿಸ್ತೀವಿ ಸರ್. ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಮಾಡಿಸಿದೀವಿ ಸರ್. ಅಕ್ಷಿ ರಘು ಅವರೇ, ಎಷ್ಟೆಕರೆ ಕೃಷಿ ಭೂಮಿಯಲ್ಲಿ ನೀವು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದೀರಾ, ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ? ಸರ್, ನಮ್ಮದು 3 ಎಕರೆ ಜಮೀನ್ ಇದೆ ಸರ್. ಅದರಲ್ಲಿ 3 ಎಕರೆನು ಕೂಡ ನಾವು ಅಡಿಕೆ ತೋಟವನ್ನೇ ಕಂಪ್ಲೀಟ್ ಆಗಿ ಮಾಡಿದೀವಿ ಸರ್. ಅದ್ರ ಜೊತೆಗೆ ನಾವು ಒಂದು 3 ಮಲೆನಾಡ ಗಿಡ್ಡ ಹಸುಗಳನ್ನು ಕೂಡ ಏನ್ ಮಾಡಿದ್ವಿ, ಸಾಕಾಣಿಕೆ ಮಾಡಿದ್ವಿ. ಅವುಗಳಲ್ಲಿ ನಾವು ಏನ್ ಮಾಡ್ತಿದ್ವಿ, ಜೀವಾಮೃತವನ್ನು ಕೂಡ ತಯಾರು ಮಾಡಿ ನಮ್ಮ ಅಡಿಕೆ ಗಿಡಗಳಿಗೆ ಒದಗಿಸ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆ ಮತ್ತು ಮಾರ್ಗದರ್ಶನದೊಂದಿಗೆ ಅಗತ್ಯವಾಗಿರ್ತಕ್ಕಂಥ ಲಘು ಪೋಷಕಾಂಶಗಳು ಮತ್ತು ಮುಖ್ಯ ಪೋಷಕಾಂಶಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಏನ್ ಮಾಡ್ತೀವಿ, ನಿಯಮಿತವಾಗಿ ಬಳಕೆ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಔಪಚಾರೀಕರಣ ಯೋಜನೆ ಅಡಿಯಲ್ಲಿ ಒಂದು ಸಿರಿಧಾನ್ಯ ಉದ್ಯಮವನ್ನು ಕೂಡ ಏನ್ ಮಾಡ್ತಾ ಇದೀವಿ, ನಮ್ಮದೇ ಗ್ರಾಮದಲ್ಲಿ ನಡೆಸಿಕೊಂಡು ಹೋಗ್ತಾ ಇದೀವಿ ಸರ್. ನಾವು ಅದರಲ್ಲಿ ವಿಶೇಷವಾಗಿ ತುಪ್ಪವನ್ನು ಬಳಕೆ ಮಾಡಿ ಮತ್ತು ಸಿರಿಧಾನ್ಯಗಳನ್ನು ಮತ್ತು ಸಾವಯವ ಬೆಲ್ಲವನ್ನು ಬಳಕೆ ಮಾಡಿ ಬಿಸ್ಕೆಟ್ಗಳನ್ನ ಕುಕ್ಕೀಸ್ಗಳನ್ನ ತಯಾರು ಮಾಡಿ ರಾಜ್ಯದ ಆದ್ಯಂತ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಗೂ ಕೂಡ ಏನ್ ಮಾಡ್ತಾ ಇದೀವಿ, ನಾವು ಈ ಒಂದು ನಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೀವಿ ಸರ್. ಹಾಗಾದ್ರೆ ಯಾವ್ಯಾವ ಒಂದು ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡಿದ್ರೆ ಇದ್ರ ಜೊತೆಗೆ? ಬಹಳ ಮುಖ್ಯವಾಗಿ PMFM ಯೋಜನೆಯಲ್ಲಿ 10 ಲಕ್ಷ ರೂಪಾಯಿಗಳ ಸಾಲವನ್ನ ಪಡ್ಕೊಂಡಿದೀವಿ ಸರ್. ಅದರ ಜೊತೆಗೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಯೋಜನೆ ಅಡಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಂಡಿದೀವಿ. ಎರಡು ಒಟ್ಟಾಗಿ ಸೇರಿ 30 ಲಕ್ಷ ರೂಪಾಯಿಗಳ ಸಹಾಯವನ್ನ ನಮಗೆ ಆ ಒಂದು ಘಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಪಡೆದುಕೊಂಡಿದೀವಿ. ಅದರಲ್ಲಿ 15 ಲಕ್ಷ ರೂಪಾಯಿಗಳನ್ನ ಸಹಾಯಧನದಲ್ಲೇ ರೂಪದಲ್ಲಿ ಪಡ್ಕೊಂಡಿದೀವಿ ಸರ್. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯವು 2024-25 ಸಾಲಿನ ಕರ್ನಾಟಕದ 16 ಅತ್ಯುತ್ತಮ ಸ್ಟಾರ್ಟ್ಅಪ್ಸ್ಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ನಮ್ಮ ಕೂಲಂಬಿಯಲ್ಲಿ ಇರತಕ್ಕಂಥ ಶ್ರೀ ಆರೋಗ್ಯ ಫುಡ್ ಅಂಡ್ ಬೆವರೇಜ್ ಪ್ರೊಡಕ್ಟ್ಸ್ ತಪಸ್ವಿ ಉತ್ಪನ್ನಗಳನ್ನ ಅತ್ಯುತ್ತಮ ಸ್ಟಾರ್ಟ್ಅಪ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಭಿನಂದಿಸಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ಸರ್. ಈಗ 3 ಎಕರೆ ಜಮೀನು ಇದೆ, ಅಡಿಕೆ ತೋಟ ಮಾಡಿದ್ರಿ, ಜೊತೆಗೆ ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರಿ, ಮತ್ತೆ ಇದೆಲ್ಲ ಜೊತೆಗೆ ಈ ಒಂದು ಕಿರು ಉದ್ಯಮ ಮಾಡ್ಬೇಕಂತ ಯಾಕನಿಸ್ತು ನಿಮಗೆ? ಸರ್, ಇವತ್ತು ಏನಾಗ್ತಾ ಇದೆ, ಸರ್ಕಾರಗಳು ಏನ್ ಮಾಡ್ತಾ ಇದೆ, ರೈತರ ಆದಾಯವನ್ನ ದ್ವಿಗುಣಗೊಳಿಸಬೇಕು ಅಂತಕ್ಕಂಥ ದೊಡ್ಡ ಸಂಕಲ್ಪದೊಂದಿಗೆ ಬಹಳಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನ ಜಾರಿಗೊಳಿಸಿದೆ. ಬಟ್ ಜನರಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಯೋಜನೆಗಳು ಯಶಸ್ವಿ ಆಗ್ಲಿಕ್ಕೆ ಸ್ವಲ್ಪ ತೊಂದರೆಗಳು ಆಗಿರ್ಬಹುದು. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬಹುದು, ಕೃಷಿ ಇಲಾಖೆ ಇರ್ಬಹುದು, ಎಲ್ಲಾ ಆಡಳಿತ ವರ್ಗವೂ ಕೂಡ ಇವತ್ತು ಏನ್ ಮಾಡ್ತಾ ಇದೆ, ರೈತನ ಮನೆ ಬಾಗಿಲಿಗೆ ಬರ್ತಾ ಇದೆ, ರೈತನ ಜೀವನವನ್ನು ಉತ್ತಮಗೊಳಿಸಬೇಕು, ಅವನ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತೇಳಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ಒಂದು ಇಂಥ ಪ್ರಯತ್ನದಲ್ಲಿ ನಾನು ಕೂಡ ಒಬ್ಬ ಸ್ನಾತಕೋತ್ತರ ಪದವೀಧರನಾಗಿದ್ದು ನಾನು ಕೂಡ ಸರ್ಕಾರಿ ಕೆಲಸಕ್ಕೆ ಹಂಬಲಿಸಿದೆ. ಅಲ್ಲೆಲ್ಲೂ ಕೂಡ ಕೆಲಸ ಆಗದೆ ಇದ್ರಿಂದ ನಾವು ನಮ್ಮ ಬದುಕನ್ನ ನಮ್ಮ ಹಳ್ಳಿಯಲ್ಲೇ ಕಟ್ಕೊಳ್ಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಇಂಥ ಒಂದು ಯೋಜನೆ ಜಾರಿಯಲ್ಲಿದೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಯಿತು. ಅಧಿಕಾರಿಗಳು ಇದನ್ನ ಮನವರಿಕೆ ಮಾಡಿಕೊಟ್ರು, ಈ ಯೋಜನೆಯ ಫಲಾನುಭವಿಯಾಗಿ ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ ಸರ್. ಈಗ ಕಿರು ಉದ್ಯಮಿ ಆಗ್ಬೇಕು ಅಂತೇಳಿ ನೀವು ಸಾಕಷ್ಟು ಪ್ರಯತ್ನ ಮಾಡಿ ಸರ್ಕಾರದ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಕಿರು ಉದ್ಯಮ ಪ್ರಾರಂಭ ಮಾಡಿದ್ರ, ಅದರಲ್ಲಿ ಏನೇನು ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡ್ತೀರಾ? ಸರ್, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಉದ್ಯಮಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರೇರಣಾ ಶಕ್ತಿ ಅಂತ ಹೇಳಿದ್ರೆ ನಮ್ಮ ತಾಯಿಯವರು ಸರ್. ಒಬ್ಬ ಸಾಮಾನ್ಯ ಗ್ರಾಮೀಣ ಕೃಷಿ ಕುಟುಂಬದ ಮಹಿಳೆ ಆಗಿರ್ತಕ್ಕಂತ ನಮ್ಮ ತಾಯಿ ಶ್ರೀಮತಿ ಬಸಮ್ಮ ಜಿ ಎಸ್ ಇವರು ನಮ್ಮ ಮನೆಯಲ್ಲಿ ಕೋವಿಡ್ ಅಂತ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಸಿರಿಧಾನ್ಯಗಳನ್ನ ಹುರಿದ್ಬಿಟ್ಟು ಅದರಿಂದ ಒಂದು ಮಾಲ್ಟ್ ಪೌಡರ್ನ ತಯಾರು ಮಾಡಿ ಮನೆಯಲ್ಲಿಗೆಲ್ಲ ಕೊಡ್ತಾ ಇದ್ರು ಸರ್. ಅದನ್ನ ಬಂದಂತ ಅತಿಥಿಗಳಿಗೂ ಕೂಡ ಅದೇ ಪಾನೀಯವನ್ನ ಕೊಡ್ತಾ ಇದ್ರು. ಅದು ಸ್ವಲ್ಪ ಪ್ರಚಾರಕ್ಕೆ ಬಂದಂತ ಸಮಯದಲ್ಲಿ ಅದನ್ನ ನಾವೇನ್ ಮಾಡಿದ್ವಿ, ನಮ್ಮ ಮನೆಯಲ್ಲೇ ಮಾಡಿ ಪಾಕೆಟ್ ಮಾಡಿ ಸೇಲ್ ಮಾಡ್ತಾ ಇದ್ವಿ. ಇಂಥ ಸಮಯದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಬಂದಿದ್ರಿಂದ, ಅದೇ ಸಮಯದಲ್ಲಿ ಈ ಒಂದು PMFME ಯೋಜನೆ ಜಾರಿಯಲ್ಲಿ ಬಂದಿದ್ರಿಂದ ಏನಾಯ್ತು, ಅನಿವಾರ್ಯವಾಗಿ ನನ್ನನ್ನು ಕೃಷಿ ಇಲಾಖೆಯವರು ಏನ್ ಮಾಡಿದ್ರು, ನನ್ನನ್ನು ಮೈಸೂರು ಭಾರತದ ಪ್ರಖ್ಯಾತ ಆಹಾರ ಸಂಶೋಧನಾ ಕೇಂದ್ರ CFTRIಗೆ ನನ್ನನ್ನು 10 ದಿನಗಳ ಕಾಲ ತರಬೇತಿಗೆ ಕಳಿಸಿಕೊಟ್ರು. ಅಲ್ಲಿ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ ಏನೆಲ್ಲ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ನನಗೆ ದೊಡ್ಡ ಮಟ್ಟದ ಮಾಹಿತಿ ಸಿಕ್ತು. ಅಲ್ಲಿಂದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ 1 ತಿಂಗಳ ಕಾಲ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ನಾನು ತರಬೇತಿ ಪಡೆದಿದ್ದೀನಿ ಸರ್. ಈ ಒಂದು ಕಡಿಮೆ ನೀರನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಅತ್ಯಂತ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂಥ ಪೋಷಕಾಂಶಗಳು ಉಳ್ಳಂತಹ ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು. ನಮ್ಮ ರೈತನ ಬದುಕು ಉತ್ತಮ ಆಗ್ಲಿಕ್ಕೆ ನಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ದೃಢ ಸಂಕಲ್ಪ ಮಾಡಿ ಈ ಒಂದು ಹೆಜ್ಜೆ ಇಟ್ವಿ ಸರ್. ಈ ಒಂದು ಆರಂಭ ಅಂತಕ್ಕಂಥದ್ದು ಬಹಳ ಕಠಿಣವಾಗಿತ್ತು, ಆದ್ರೂ ಅದನ್ನೆಲ್ಲವೂ ನನ್ನ ಇಡೀ ಕುಟುಂಬದ ಬೆಂಬಲದೊಂದಿಗೆ ಅದನ್ನ ಯಶಸ್ವಿ ಎದುರಿಸಿ ಇವತ್ತು ಒಂದು ನಮ್ಮ ಇಡೀ ಒಂದು ಕರ್ನಾಟಕದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಟಾರ್ಟ್ಅಪ್ಸ್ ಅಂತೇಳಿ ನಮ್ಮ ಘಟಕವನ್ನ ಗುರುತಿಸಿದ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ ವಿಚಾರ ಸರ್. ಈಗ ಸಾಕಷ್ಟು ತರಬೇತಿಯಲ್ಲಿ ನಿಮಗೆ ಇದ್ರ ಬಗ್ಗೆ ಸಿರಿಧಾನ್ಯಗಳಲ್ಲಿ ಯಾವ ರೀತಿ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಬೇಕು, ಮಾರಾಟ ಯಾವ ರೀತಿ ಮಾಡಬೇಕಂತ ಸಾಕಷ್ಟು ತರಬೇತಿಯಲ್ಲಿ ನಿಮಗೆ ಮಾಹಿತಿ ಸಿಕ್ತು. ಈಗ ಮಾಹಿತಿ ತಗೊಂಡ್ ಬಂದು ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಪ್ರಾರಂಭ ಮಾಡಿದ್ರ, ಈಗ ಸಿರಿಧಾನ್ಯಗಳ ಒಂದು ಉತ್ಪನ್ನಗಳು ಬೇಕಲ್ಲ ನಿಮಗೆ? ಸರ್, ನಮ್ಮ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹಲವಾರು FPOಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥ ಕೇಂದ್ರ ಆಗಿರ್ತಕ್ಕಂಥದ್ದು ಸರ್. ರೈತ ಬೆಳೀತಕ್ಕಂಥ ಸಿರಿಧಾನ್ಯಗಳಿಗೆ ಮಾರುಕಟ್ಟೆ ಇಲ್ಲ ಅಂತಕ್ಕಂಥ ಒಂದು ಕೊರತೆಯನ್ನು ನೀಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ FPOಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಸಿರಿಧಾನ್ಯಗಳನ್ನ ನೇರವಾಗಿ ರೈತರಿಂದ ಕೊಂಡುಕೊಂಡು ಅವುಗಳನ್ನ ಎಲ್ಲ ಒಂದು ಹಂತದಲ್ಲೂ ಕೂಡ ಅಂದ್ರೆ ಮಣ್ಣು ಕಲ್ಲು ಎಲ್ಲವನ್ನು ಬೇರ್ಪಡಿಸಿ ಅವುಗಳನ್ನ ಅತ್ಯುತ್ತಮ ಗುಣಮಟ್ಟ ಅಂದ್ರೆ ಉತ್ಪನ್ನಗಳ ತಯಾರಿಕೆಗೆ ಯೋಗ್ಯವಾಗಿರ್ತಕ್ಕಂಥ ಉತ್ಪನ್ನವಾಗಿ ತಯಾರು ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಸರ್. ನಾವು ಅವುಗಳನ್ನ ಏನ್ ಮಾಡ್ತಾ ಇದೀವಿ, ಈ ಒಂದು ಬಿಸ್ಕೆಟ್ ತಯಾರಿಕೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದೀವಿ ಸರ್. ಈಗ ಆ ರೀತಿ ನೀವು ಕಿರು ಉದ್ಯಮ ಮಾಡ್ಬೇಕಂತಂದ್ರೆ ಸಾಕಷ್ಟು ಈಗ ಕಾರ್ಮಿಕರು ಬೇಕಾಗ್ತಾರಲ್ವಾ? ಈಗ ಎಷ್ಟು ಜನ ಕಾರ್ಮಿಕರಿಗೆ ನೀವು ಆ ಒಂದು ಕಿರು ಉದ್ಯಮದಲ್ಲಿ ಕೆಲಸ ಕೊಟ್ಟಿದ್ದೀರಿ? ಸರ್, ನಮ್ಮ ಕುಟುಂಬದ ಸದಸ್ಯರು ಮತ್ತೆ ಹೊರಗಿನ ಕಾರ್ಮಿಕರು ಸೇರಿ ನಾವು 8 ಜನ ಏನ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಸರ್. ಅದರಲ್ಲಿ 7 ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾನು ಒಬ್ಬನು ಸೇರಿ 8 ಜನ ಕೆಲಸ ಮಾಡ್ತಾ ಇದೀವಿ ಸರ್. ಏನೇನು ನೀವು ಉತ್ಪನ್ನಗಳು ಮಾಡ್ತೀರಾ ಇದ್ರ ಬಗ್ಗೆ ಹೇಳಿ, ಯಾವ ರೀತಿ ಮಾರಾಟ ಮಾಡ್ತೀರಾ? ಸರ್, ನಾವು ನವಣೆಯಿಂದ ಸಜ್ಜೆಯಿಂದ ಸಾಮೆಯಿಂದ ಮತ್ತೆ ಆರಕದಿಂದ ಸುಮಾರು 5 ವಿಧವಾಗಿರ್ತಕ್ಕಂಥ ಸಿರಿಧಾನ್ಯದಿಂದ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದೀವಿ. ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಕುಕ್ಕೀಸ್ಗಳನ್ನೇ ತಯಾರು ಮಾಡ್ತಾ ಇದೀವಿ, ಎಲ್ಲವನ್ನು ಕೂಡ ಏಕಕಾಲಕ್ಕೆ ಮಿಶ್ರಣ ಮಾಡಿ ಮಾಡ್ತಾ ಇಲ್ಲ. ಇದರಲ್ಲಿ ವಿಶೇಷವಾಗಿ ಮಂಡ್ಯ FPOದಿಂದ ತರಿಸಿರ್ತಕ್ಕಂಥ ಸಾವಯವ ಬೆಲ್ಲ ಮತ್ತು ನಮ್ಮದೇ ರೈತರ ಬ್ರಾಂಡ್ ಆಗಿರ್ತಕ್ಕಂಥ ನಂದಿನಿ ತುಪ್ಪವನ್ನು ಬಳಕೆ ಮಾಡಿ ಅಂತ ಹೇಳಿದೆ. ನಾವು ಫ್ಯಾಟ್ ಅಥವಾ ಬೇರೆ ಯಾವುದೇ ಆಗಿರ್ತಕ್ಕಂಥ ಕೃತಕ ಫ್ಯಾಟ್ ಅನ್ನು ಬಳಸ್ತೇನೆ, ಶುದ್ಧವಾಗಿರ್ತಕ್ಕಂಥ ನಂದಿನಿ ತುಪ್ಪವನ್ನೇ ಬಳಸಿಬಿಟ್ಟು ಸಮಾಜ ಆರೋಗ್ಯವಾಗಿರಲಿ, ಮಕ್ಕಳು ಆರೋಗ್ಯವಾಗಿರಲಿ ಇರತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕುಕ್ಕೀಸ್ಗಳನ್ನ ತಯಾರು ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ತಪಸ್ವಿ ಅಂತಕ್ಕಂಥ ಒಂದು ಬ್ರಾಂಡಿಂಗ್ ಅಲ್ಲಿ ಏನ್ ಮಾಡಿದೀವಿ, ಮಾರುಕಟ್ಟೆಗೆ ತಂದಿದೀವಿ ಸರ್. ಈಗ ನೀವು ಮಾಡಿದಂತ ಒಂದು ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಎಷ್ಟೇ ಗುಣಮಟ್ಟ ಇದ್ರು ಅದನ್ನ ಮಾರಾಟ ಮಾಡ್ಬೇಕಂತಂದ್ರೆ ಒಳ್ಳೆಯ ಗುಣಮಟ್ಟದ ಪ್ಯಾಕಿಂಗ್ ಕೇಳ್ತಾರೆ ಇವತ್ತಿನ ಗ್ರಾಹಕರು. ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರಾ? ಸರ್, ಈ ಒಂದು ಯೋಜನೆಗೂ ಕೂಡ ಏನ್ ಮಾಡಿದೆ ಸರ್ಕಾರ, ಪ್ಯಾಕಿಂಗ್ ಮತ್ತು ಬ್ರಾಂಡಿಂಗ್ ಮಾಡಲಿಕ್ಕೆ ಈ ಸಹಾಯವನ್ನು ಕೂಡ ಮಾಡ್ತಾ ಇದೆ ಸರ್. ನಮ್ಮ ದಾವಣಗೆರೆಯ ಕೃಷಿ ಇಲಾಖೆಯ ಸಹಯೋಗ ಮತ್ತು ಅವರ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲದಿಂದ ಏನಾಗಿದೆ, ಇವತ್ತು ನಾವು ಏನ್ ಮಾಡಿದೀವಿ, ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಬ್ರಾಂಡಿಂಗ್ ಪ್ಯಾಕಿಂಗ್ಸ್ ಎಲ್ಲವನ್ನು ಕೂಡ ಡಿಸೈನ್ ಮಾಡಿಸಿ ಏನ್ ಮಾಡಿದೀವಿ, ಎಲ್ಲ ಒಂದು ವ್ಯವಸ್ಥಿತವಾಗಿ ಯಾವುದೇ ಒಂದು ಬ್ರಾಂಡೆಡ್ ಕಂಪನಿಯ ಉತ್ಪನ್ನಗಳಿಗೆ ಸರಿಸಾಟಿ ಆಗುವ ಮಟ್ಟಕ್ಕೆ ನಮ್ಮ ಏನ್ ಮಾಡಿದೀವಿ, ನಮ್ಮ ಉತ್ಪನ್ನಗಳನ್ನ ತಯಾರು ಮಾಡಿ ಅಷ್ಟೇ ಒಂದು ಉತ್ತಮ ಮಟ್ಟದಲ್ಲಿ ನಾವು ಪ್ಯಾಕಿಂಗ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮದೇ ಘಟಕದಲ್ಲಿ ಹೊಂದಿದೀವಿ ಸರ್. ನಮ್ಮದೇ ಘಟಕದಲ್ಲಿ ಏನ್ ಮಾಡಿದೀವಿ, ಸಿರಿಧಾನ್ಯಗಳನ್ನ ಹಿಟ್ಟನ್ನಾಗಿ ತಯಾರಿಸ್ಕೊಳ್ತಕ್ಕಂತ, ಸಿರಿಧಾನ್ಯವನ್ನ ಬಿಸ್ಕೆಟ್ ಆಗಿ ತಯಾರಿಸ್ತಕ್ಕಂತ, ಸಿರಿಧಾನ್ಯವನ್ನ ಪ್ಯಾಕಿಂಗ್ ಆಗಿ ಮಾಡಿ ಅದನ್ನ ಬಾಕ್ಸ್ಗೆ ತುಂಬಿ ಹೊರಗೆ ಕಳಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಒಂದು ದಾವಣಗೆರೆ ಜಿಲ್ಲೆಯಿಂದ 27 ಕಿಲೋಮೀಟರ್ ದೂರದಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಇದನ್ನೆಲ್ಲ ಅನುಷ್ಠಾನ ಮಾಡಿದೀವಿ ಅಂದ್ರೆ ಇದಕ್ಕೆಲ್ಲ ಬಹಳ ದೊಡ್ಡ ಬೆಂಬಲ ಅಂತ ಹೇಳಿದ್ರೆ ದಾವಣಗೆರೆಯ ಕೃಷಿ ಇಲಾಖೆ, ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಆಕಾಶವಾಣಿ ಚಿತ್ರದುರ್ಗದವರು ಕೂಡ ನಮಗೇನ್ ಮಾಡಿದ್ದಾರೆ, ನಮ್ಮ ಒಂದು ಬಗ್ಗೆ ಹೆಚ್ಚು ಹೆಚ್ಚು ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಇವರೆಲ್ಲರ ಬೆಂಬಲದಿಂದ ನಾವೇನಾಗಿದೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್. ಈಗ ಮಾರಾಟ ಮಾಡಲಿಕ್ಕೆ ನಿಮಗೆ ತೊಂದರೆ ಇಲ್ಲ ಸರ್? ಖಂಡಿತವಾಗ್ಲೂ ಇಲ್ಲ, ನಿಮ್ಗೆಲ್ಲ ಕೂಡ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಈಗ ಕೆಲವೇ ಒಂದು ವಾರದ ಕೆಳಗೆ ಏನಾಗಿದೆ, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಆದೇಶ ಮಾಡಿದೆ, ಕರ್ನಾಟಕ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಿ, ಯಾವುದೇ ತಾಲೂಕಾಂತದಲ್ಲಿ ಕಾರ್ಯಕ್ರಮಗಳಿರಬಹುದು, ಗ್ರಾಮೀಣ ಭಾಗದ ಕಾರ್ಯಕ್ರಮಗಳಿರಬಹುದು, ಜಿಲ್ಲಾ ಹಂತದ ಕಾರ್ಯಕ್ರಮಗಳಿರಬಹುದು, ಎಲ್ಲ ಕಡೆಯೂ ಕೂಡ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿರಿಧಾನ್ಯದ ಉತ್ಪನ್ನಗಳನ್ನೇ ಏನ್ ಮಾಡಬೇಕು, ಬಳಕೆ ಮಾಡಬೇಕು ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂತಕ್ಕಂಥದ್ದನ್ನ ಆದೇಶ ಮಾಡಿದೆ ಸರ್. ಅದ್ರ ಜೊತೆಗೆ ನಾವು PMC ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಸಿರಿಧಾನ್ಯ ಮತ್ತು ತುಪ್ಪದಿಂದ ತಯಾರಿಸ್ತಕ್ಕಂಥ ಕುಕ್ಕೀಸ್ಗಳನ್ನ ಕೊಡ್ತಾ ಇದೀವಿ ಸರ್. ಎಲ್ಲ ರೀತಿಯಿಂದಲೂ ಕೂಡ ಹಲವಾರು ದಾವಣಗೆರೆ ಜಿಲ್ಲಾ ಪಂಚಾಯತ್ ಇರಬಹುದು, ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಇರಬಹುದು, ಎಲ್ಲರೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನ ಕೊಟ್ಟಿದ್ದಾರೆ ಸರ್ ನಮಗೆ. ಅಂದ್ರೆ ಈಗ ಕಿರು ಉದ್ಯಮಕ್ಕೆ ಬೇಕಾದಂತಹ ಒಂದು ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಅಂದ್ರೆ ಎಲ್ಲೇ ಒಂದ್ ಕಡೆ ನೀವೇ ಬೆಳಕಬೇಕು ಅಂತ ಏನಾದ್ರೂ ಮನಸ್ಸಿನಲ್ಲೇ ಇದೆಯಾ? ಈಗೆಲ್ಲ ಒಪ್ಪಂದ ಕೃಷಿ ಮಾಡಿ ಸಾಕಷ್ಟು ಬೇರೆ ಬೇರೆ ಜಮೀನಿನಲ್ಲಿ ಬೆಳೆಯಕ್ಕೆ ಅವಕಾಶ ಇದೆ. ನೀವ್ ಹೇಳ್ತಾ ಇರೋದು ನಿಜ ಸರ್. ಆದ್ರೆ ಈಗ ನಮ್ಮ ಜಗಳೂರು ಭಾಗದಲ್ಲಿ ಏನಾಗ್ತಾ ಇದೆ, ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾರೆ. ಎಲ್ಲ ರೈತರದ್ದು ಒಂದೇ ಪ್ರಶ್ನೆ, ಸಿರಿಧಾನ್ಯಗಳಿಗೆ ಖಂಡಿತವಾಗ್ಲೂ ಮಾರುಕಟ್ಟೆ ಇದೆಯಾ ಅಂತೇಳಿ. ನಾನೆಲ್ಲರಿಗೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಖಂಡಿತವಾಗ್ಲೂ ಸಿರಿಧಾನ್ಯಗಳಿಗೆ ಬಹಳ ದೊಡ್ಡ ಮಟ್ಟದ ಮಾರುಕಟ್ಟೆ ಸೃಷ್ಟಿ ಆಗ್ತಾ ಇದೆ. ಏನಾಗಿದೆ, ಸಿರಿಧಾನ್ಯಗಳ ಪ್ರಚಾರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಬೇಡಿಕೆ ಬಂದಿದೆ. ನಿಜಕ್ಕೂ ನಮ್ಮ ಸಿರಿಧಾನ್ಯದ ಬಿಸ್ಕೆಟ್ಗಳು ಇನ್ನು ಕೆಲವೇ ತಿಂಗಳಲ್ಲಿ ಕುವೈತ್ ದೇಶವನ್ನು ಕೂಡ ಏನ್ ಮಾಡ್ತಾ ಇದಾವೆ, ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಾ ಇದಾವೆ ಸರ್. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಬೆಂಗಳೂರಿನಿಂದ ಹಿಡಿದು ನವದೆಹಲಿಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ಉದ್ಯಮವನ್ನು ಗುರುತಿಸಿದ್ದಾರೆ. ಆ ಮೂಲಕ ಅವ್ರು ಏನ್ ಮಾಡಿದ್ದಾರೆ, ಅದ್ರ ಜೊತೆಗೆ ಇವ್ರನ್ನ ಬೆಳೆಸ್ತಕ್ಕಂಥ ದೊಡ್ಡ ಉನ್ನತವಾಗಿರ್ತಕ್ಕಂಥ ಉದಾರ ಮನೋಭಾವವನ್ನು ಕೂಡ ಒಂದು ಏನ್ ಮಾಡಿದ್ದಾರೆ, ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್. ಇವರೆಲ್ಲರ ಸಹಕಾರದಿಂದಲೇ ಇವತ್ತಿಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್. ಇದ್ರ ಜೊತೆಗೆ ನಮ್ಮ ತಾಯಿಯವರಿಗೆ 2024 ಸಾಲಿನ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿಯನ್ನು ಕೂಡ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ಮತ್ತೆ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ರತ್ನಪ್ರಭಾ ಮೇಡಮ್ ಅವರು ನವೆಂಬರ್ ತಿಂಗಳಲ್ಲಿ ಅಮ್ಮನಿಗೆ ನೀಡಿದ್ರೆ ಸರ್. ನಿಜಕ್ಕೂ ಒಬ್ಬ ಅನಕ್ಷರಸ್ಥ ಮಹಿಳೆಯನ್ನು ಗುರುತಿಸಿ ಈ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಇದಕ್ಕೆ ನಾವು ನಿಜಕ್ಕೂ ಬಹಳ ಆಭಾರಿಯಾಗಿದ್ದೀವಿ ಸರ್. ಒಟ್ಟಾರೆ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಅವರು ಕೊಟ್ಟಂತಹ ಸಾಕಷ್ಟು ಯೋಜನೆಗಳನ್ನ ನೀವು ಉಪಯೋಗ ಮಾಡಿಕೊಂಡು ಕೃಷಿಯಲ್ಲಿ ಸಾಕಷ್ಟು ಆರ್ಥಿಕವಾಗಿ ಒಂದ್ ಸ್ವಲ್ಪ ಮೇಲ್ ಬಂದ್ರಿ ಅಂತ ಅನ್ನಂಗಾಯ್ತು ಸರ್. ಖಂಡಿತವಾಗ್ಲೂ ಕೂಡ ನಾವು ಬಹಳಷ್ಟು ಆರ್ಥಿಕವಾಗಿ ಕಡಿಮೆ ಹಂತದಲ್ಲೇ ಇದ್ವಿ ಸರ್. ಬಟ್ ಪ್ರತಿಯೊಬ್ಬ ತಂದೆ ತಾಯಿಗೂ ನಮ್ಮ ಮಕ್ಕಳು ದುಡಿಬೇಕು, ಮೇಲೆ ಬರಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಸರ್. ನಮ್ಮ ಮಕ್ಕಳು ಕೂಡ ಒಳ್ಳೊಳ್ಳೆ ಜಾಬ್ಗೆ ಹೋಗ್ಬೇಕು, ಅವರು ಲಕ್ಷಾಂತರ ರೂಪಾಯಿ ಸಂಬಳ ತರಬೇಕು, ನಮ್ಮನ್ನೆಲ್ಲ ಸುಖ ನೋಡ್ಕೋಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಗ್ರಾಮೀಣ ಭಾಗದಲ್ಲಿರ್ಬೋದು, ಎಲ್ಲಿ ನಗರ ಪ್ರದೇಶದಲ್ಲಿರ್ಬೋದು, ಎಲ್ಲಾ ತಂದೆ ತಾಯಿಗಳ ಕನಸು ಕೂಡ ಇದೆ. ಬಟ್ ನಾನು ಆರಂಭ ಮಾಡಿದಾಗ ನಮ್ಮ ಕುಟುಂಬ ಇದನ್ನೆಲ್ಲ ಆಗುತ್ತಾ ಇದೆಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನದಲ್ಲೇ ಇದನ್ನ ಆರಂಭದಲ್ಲಿ ವಿರೋಧ ಮಾಡಿದ್ರು ಸರ್. ಆದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಹಳ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಇತ್ಕೊಂಡ್ರು. ಇವರ ಬೆಂಬಲದಿಂದ ಏನಾಯ್ತು, ಆರಂಭ ಅಂತಕ್ಕಂಥದ್ದು ಕಠಿಣ ಅಂತೇಳಿದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಇನ್ಸ್ಟಾಲ್ಮೆಂಟ್ ಕಟ್ಟೋದು ಕೂಡ ಕಷ್ಟ ಆಗ್ತಾ ಇತ್ತು. ಬಟ್ ಇವತ್ತು ನಿಜಕ್ಕೂ ನಾವು ವಾರ್ಷಿಕವಾಗಿ 25-30 ಲಕ್ಷ ರೂಪಾಯಿಗಳ ವಹಿವಾಟುವನ್ನ ನಡೆಸ್ತಾ ಇದೀವಿ. ಇದೆಲ್ಲವೂ ಕೂಡ ಸುಮಾರು 4 ವರ್ಷಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಸರ್. ಇವತ್ತು ಯಾರು ಕೂಡ ನೋಡಕ್ ಅಂದ್ರೆ ನಾವು ಉದ್ಯಮ ಕಟ್ಟಿದಾಗ ಏನು ಇದಾಗ್ತಾ ಇತ್ತು, ಅಪಾಸಿಕೀಡಾಗಿದ್ದಂತ ಉದ್ಯಮ ಇವತ್ತು ಕರ್ನಾಟಕದ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಉದ್ಯಮವಾಗಿ ಬೆಳೀತಾ ಇದೆ ಸರ್. ಅದು ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಕಟ್ಟಿರ್ತಕ್ಕಂಥ ಉದ್ಯಮವನ್ನು ನೋಡ್ಲಿಕ್ಕೆ ಮೊನ್ನೆ ಏನಾಯಿತು, ಮಾರ್ಚ್ ತಿಂಗಳಲ್ಲಿ ಅಸ್ಸಾಂನಿಂದ ಮಹಿಳಾ ಉದ್ಯಮಿಗಳು ಕೂಡ ಏನ್ ಮಾಡಿದ್ರು, ಭೇಟಿ ಕೊಟ್ಟಿದ್ರು, ಇದೆಲ್ಲವೂ ಕೂಡ ನನಗೆ ಬಹಳ ಖುಷಿ ಕೊಡ್ತಾ ಇದೆ ಸರ್. ಈಗೆಲ್ಲ ಸಾಕಷ್ಟು ನೀವು ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಸಾಕಷ್ಟು ನಾವು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡಿದ್ವಿ, ನಮ್ಗೆ ಯಾವುದು ಕೆಲಸ ಸಿಗಲಿಲ್ಲ, ಆ ದೃಷ್ಟಿಯಿಂದ ನಾವು ಕೃಷಿಯಲ್ಲೇ ತೊಡಗಿಕೊಳ್ಳುವಂತ ಒಂದು ಸ್ಥಿತಿ ಬಂತು ಅಂತ ಹೇಳಿದ್ರೆ, ಅಂದ್ರೆ ಇವತ್ತು ಏನನ್ಸುತ್ತೆ ನಿಮ್ಗೆ, ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಿದ್ರೆ ಉತ್ತಮ ಇತ್ತು ಅಂತ, ಅಥವಾ ಇಲ್ಲ ನಾನು ಈ ಒಂದು ಕಿರಿಯ ಉದ್ಯಮದಲ್ಲೇ ಸಾಕಷ್ಟು ಸಾಧನೆ ಮಾಡಿದ್ನಿ ಅನಿಸುತ್ತ? ಸರ್, ಖಂಡಿತವಾಗ್ಲೂ ಕೂಡ ನನಗೆ ಅನಿಸ್ತಾ ಇತ್ತು ಗೌರ್ಮೆಂಟ್ ಜಾಬ್ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು ಸರ್, ಬಹಳ ಆಸೆ ಇತ್ತು ನನಗೆ. ಆದ್ರೆ ಈಗ ಅನಿಸ್ತಾ ಇದೆ, ನಿಜಕ್ಕೂ ನಾನು ಆ ಒಂದು ಸರ್ಕಾರಿ ಯಾವ್ದೋ ಒಂದು ನೌಕರಿಗೆ ಹೋಗಿದ್ರೆ ಯಾರದೋ ಅಧೀನದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಬರಬೇಕಾಗಿತ್ತು. ಬಟ್ ಇವತ್ತು ಜನಸಾಮಾನ್ಯರ ಬದುಕನ್ನ ನೋಡ್ತಾ ಇದ್ದೀನಿ, ಎಷ್ಟೋ ರಾಜ್ಯಗಳಿಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ, ಎಷ್ಟೋ ಉದ್ಯಮಗಳನ್ನ ನಾನು ಕಣ್ಣಿಂದ ನೋಡಿದ್ದೀನಿ, ಇವತ್ತು ನಾನು ಎಷ್ಟೋ ಜನ ಯುವಕರಿಗೆ ಪ್ರೇರಣೆ ಆಗಿದ್ದೀನಿ ಅಂತೇಳಿ ನಾನು ಹೇಳ್ತಾ ಇಲ್ಲ, ಎಷ್ಟೋ ಜನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಎಷ್ಟೋ ಜನ ರೈತರು ಹೇಳ್ತಿದ್ದಾರೆ, ಪ್ರತಿದಿನ ನಿತ್ಯ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಪ್ರೇರಣೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು, ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಇದಕ್ಕೆ ನಿಮ್ಮ ಇಡೀ ಕುಟುಂಬ ಬೆಂಬಲ ಇದೆ, ವಿಜ್ಞಾನಿಗಳ ತಂಡ ಬೆಂಬಲ ಇದೆ, ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಅವಾಗ ಬಹಳ ಖುಷಿ ಆಗುತ್ತೆ ಸರ್. ನಿಜಕ್ಕೂ ರೈತನ ಬದುಕು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ನಾವ್ ಏನ್ ಅನ್ಕೊಂಡಿದೀವಿ, ಎಲ್ಲೋ ರೈತ ಅಂತ ಹುಟ್ಟಿ ರೈತ ಅಂತ ಹಾಗೆ ಹೋಗ್ತಾನೆ ಅಂತ ಅನ್ಕೊಳ್ತೀವಿ, ಖಂಡಿತವಾಗ್ಲೂ ತಪ್ಪು. ನಾನು ಕೂಡ ಒಬ್ಬ ರೈತ ಕುಟುಂಬದಲ್ಲೇ ಬಂದಿರತಕ್ಕಂಥವನು, ನಾನು ಒಬ್ಬ ರೈತನ ಮಗನೇ, ಇವತ್ತಿಷ್ಟು ದೊಡ್ಡ ಹೆಸರು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಯಾವುದೇ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಪ್ರತಿಯೊಬ್ಬ ರೈತನಲ್ಲೂ ಕೂಡ, ರೈತರ ಮಕ್ಕಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆವಿಷ್ಕಾರಗಳ ಚಿಂತನೆಗಳಿದಾವೆ, ಅವುಗಳನ್ನ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡತಕ್ಕಂಥ ಕೆಲಸ ಆದ್ರೆ ಖಂಡಿತ ರೈತನ ಬದುಕು ಹಸನಾಗುತ್ತೆ ಅಂತಕ್ಕಂಥದ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಇಷ್ಟೆಲ್ಲ ನೀವು ಕಿರಿಯ ಉದ್ಯಮ ಮಾಡಿಕೊಂಡು ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತೀರಾ ಈ ಒಂದು ಸಿರಿಧಾನ್ಯಗಳಲ್ಲಿ, ಅಂದ್ರೆ ನೀವು ಬಳಕೆ ಮಾಡ್ತೀರಾ? ಸರ್, ಖಂಡಿತವಾಗ್ಲೂ ನಮ್ಮ ಆಹಾರದಲ್ಲಿ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಸಿರಿಧಾನ್ಯದ ಮಾಲ್ಟನ್ನ ನಾವು ಸೇವನೆ ಮಾಡ್ತೀವಿ ಸರ್. ನಮ್ಮನೇಲಿ ಪ್ರತಿದಿನ ಕೂಡ ನಾವು ಮುದ್ದೆಯನ್ನ ಹೆಚ್ಚು ಇಷ್ಟಪಟ್ಟು ಊಟ ಮಾಡ್ತೀವಿ ಸರ್. ನಮ್ಮನೇಲಿ ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ಅದ್ರ ಜೊತೆಗೆ ಉದ್ದಿನ ಬೇಳೆ, ಮೆಂತೆ, ಇದನ್ನೆಲ್ಲವನ್ನು ಕೂಡ ಮಿಶ್ರಣ ಮಾಡ್ತಕ್ಕಂಥ ಮುದ್ದೆಯನ್ನೇ ನಾವು ಊಟ ಮಾಡೋದು ಸರ್. ನಾವು ಹೆಚ್ಚು ತಿಂಡಿಗಳಿಗಿಂತಲೂ ಆಸಕ್ತಿ ಜಾಸ್ತಿ ರೊಟ್ಟಿ ಮುದ್ದೆ ಇವುಗಳನ್ನೇ ಜಾಸ್ತಿ ಊಟ ಮಾಡ್ತೀವಿ ಸರ್. ರೊಟ್ಟಿ ತಿಂದವನು ಗಟ್ಟಿ ಅಂತೇಳಿ ಹಿಂಗೆಲ್ಲ ಅಂದ್ರೆ ಅವೆಲ್ಲವೂ ಕೂಡ ಹಸಿವನ್ನು ಏನ್ ಮಾಡ್ತವೆ, ನೀಗಿಸ್ತವೆ, ಅತಿ ಹೆಚ್ಚು ಮನುಷ್ಯನಿಗೆ ಪೋಷಕಾಂಶಗಳನ್ನು ಒದಗಿಸ್ತವೆ, ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದ್ದಾವೆ. ನಮ್ಮದೇ ನೆಲದಲ್ಲಿ ನಮ್ಮದೇ ಭೂಮಿಯಲ್ಲಿ ಬೆಳೆಯತಕ್ಕಂಥ ಸಿರಿಧಾನ್ಯಗಳನ್ನ ಪೋಷಕಾಂಶಗಳಾಗಿ ಬಳಕೆ ಮಾಡಿ ನೋಡಿ, ಬಹಳ ಜನರಲ್ಲಿ ಪ್ರಶ್ನೆ ಇದೆ, ಹಾಗಾದ್ರೆ ಬರೇ ಸಿರಿಧಾನ್ಯಗಳನ್ನೇ ಬಳಕೆ ಮಾಡಬೇಕಾ? ಖಂಡಿತವಾಗ್ಲೂ ಕೂಡ ಇಲ್ಲ. ನಾವೇನ್ ಮಾಡಬೇಕು, ನಮ್ಮ ಆಹಾರದಲ್ಲಿ ಸಮತೋಲಿತವಾಗಿರ್ತಕ್ಕಂಥ ಆಹಾರವನ್ನ ನಾವು ಬಳಕೆ ಮಾಡಬೇಕು, ಅದರಲ್ಲಿ ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ಆಮೇಲೆ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಇವುಗಳನ್ನ ಬಳಕೆ ಮಾಡಿ, ಬೇಳೆಕಾಳುಗಳನ್ನ ಉಪಯೋಗಿಸಿ, ಸೊಪ್ಪು ತರಕಾರಿಗಳನ್ನ ಉಪಯೋಗಿಸಿ, ಇವೆಲ್ಲವೂ ಕೂಡ ಏನಾಗುತ್ತೆ, ಸಮತೋಲಿತ ಆಹಾರ ಆದಾಗ ಏನಾಗುತ್ತೆ, ನಮ್ಮ ದೇಹವು ಕೂಡ ಪೌಷ್ಟಿದಾಯಕ ಆಗುತ್ತೆ, ನಮ್ಮ ಕುಟುಂಬವು ಕೂಡ ಆರೋಗ್ಯವಂತ ಕುಟುಂಬ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದನ್ನೇ ಬಿಟ್ಟು ನಾವು ಬರೇ ಸಿರಿಧಾನ್ಯಗಳನ್ನೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲವನ್ನು ಕೂಡ ನಮ್ಮ ಮನೆಯ ಪ್ರತಿದಿನದ ಆಹಾರದಲ್ಲಿ ಒಂದು ದಿನಕ್ಕೆ ಒಮ್ಮೆ ಆದರೂ ಒಂದು ಸಿರಿಧಾನ್ಯಗಳ ಬಳಕೆ ಇರಲಿ, ಅವುಗಳಿಗೆ ಜೊತೆಗೆ ಅಗತ್ಯವಾಗಿರ್ತಕ್ಕಂಥ ತರಕಾರಿ, ಬೇಳೆ, ಸೊಪ್ಪು, ಎಲ್ಲ ಹಾಲು ಎಲ್ಲವೂ ಕೂಡ ಮಿಶ್ರಣದಲ್ಲಿರಲಿ. ಅವಾಗ ಏನಾಗುತ್ತೆ, ನಮ್ಮ ದೇಹ ಸಮತೋಲಿತವಾಗಿರುತ್ತೆ, ಕುಟುಂಬವು ಕೂಡ ಸಮತೋಲಿತ ಆರೋಗ್ಯವಂತ ಕುಟುಂಬವಾಗಿರಲಿಕ್ಕೆ ಸಹಾಯ ಆಗುತ್ತೆ. ಒಟ್ಟಾರೆ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ಕಾರದ ಯೋಜನೆಗಳನ್ನ ಸಾಕಷ್ಟು ನಮ್ಮ ಕೃಷಿಕರ ಮಟ್ಟಕ್ಕೆ ತಿಳಿಸಿಕೊಡಬೇಕು ಅನ್ನುವಂಥದ್ದು. ಅಂದ್ರೆ ನೀವು ಸಾಕಷ್ಟು ಸರ್ಕಾರದ ಒಂದು ಸೌಲಭ್ಯಗಳನ್ನ ಪಡೆದುಕೊಂಡು ತಮ್ಮ ಒಂದು ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದಿರಿ, ನಿಮ್ಮ ಒಂದು ಕೊನೆಯ ಒಂದು ಕಿವಿಮಾತು ಏನ್ ಹೇಳ್ತೀರಾ ನಮ್ಮ ಕೃಷಿಕರಿಗೆ? ಖಂಡಿತವಾಗ್ಲೂ ಕೂಡ ನಾನು ಎಲ್ಲಾ ರೈತರಲ್ಲೂ ಕೂಡ ಹೇಳ್ಕೊಳ್ಳೋದು ಇಷ್ಟೇ, ನಮ್ಮ ರೈತರ ಮಕ್ಕಳಲ್ಲಿ ಹೇಳ್ಕೊಳ್ಳೋದು ಇಷ್ಟೇನೆ. ನೋಡಿ, ನೀವು ಯಾವುದೇ ದುರ್ವ್ಯಸನ ಸಮಾಜ ಇವತ್ತು ಏನಾಗ್ತಾ ಇದೆ, ಅದೋ ಮುಖದತ್ತ ಸಾಕ್ತಾ ಇದೆ, ಹಲವಾರು ರೈತ ಮಕ್ಕಳು ಏನಾಗ್ತಾ ಇದಾರೆ, ಕ್ರಿಕೆಟ್ ಬೆಟ್ಟಿಂಗ್ ಮತ್ತೊಂದು, ಹಲವಾರು ದುರ್ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದೀರಾ. ಖಂಡಿತವಾಗ್ಲೂ ಕೂಡ ಸಮಾಜ ಅಂತಕ್ಕಂಥದ್ದು ಏನಾಗ್ತಾ ಇದೆ, ದುರ್ವ್ಯಸನಗಳಿಗೆ ಬಲಿಯಾಗ್ತಕ್ಕಂಥದ್ದಲ್ಲ ಸಮಾಜ ಅಂತಕ್ಕಂಥದ್ದು, ನಿಂತ ನೀರಾಗಬಾರ್ದು, ಅದು ಅರಿತಕ್ಕಂಥ ನೀರಾಗಬೇಕು. ಅದರಿಂದ ಏನಾಗಬೇಕು, ಹಲವಾರು ಕಡೆ ಸಮೃದ್ಧವಾಗಿರ್ತಕ್ಕಂಥ ಬೆಳೆ ಫಸಲು ಬರ್ತಕ್ಕಂಥ ಜೀವನ ರೈತರದ ಬದುಕಬೇಕು. ರೈತ ಅಂತಕ್ಕಂಥವ್ನು ಇವತ್ತು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನವಿರುವ ತನಕ ಜೀವವೂ ಜಗಕ್ಕೆಲ್ಲ, ಜಗತ್ತು ಬದುಕಬೇಕು ಅಂತ ಹೇಳಿದ್ರೆ ಅದು ರೈತನಿಂದ ಮಾತ್ರ ಸಾಧ್ಯ. ರೈತ ಅಂತಕ್ಕಂಥವ್ನು ದೇವರಿಗೆ ಸಮಾನವಾಗಿರ್ತಕ್ಕಂಥವ್ನು, ಅವನು ಬದುಕು ಯಾವತ್ತೂ ಕೂಡ ನಶ್ವರ ಅಲ್ಲ. ಆದ್ರೆ ಏನ್ ಮಾಡ್ಬೇಕು, ಪ್ರತಿಯೊಬ್ಬ ರೈತನು ಕೂಡ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದಾಗ ಏನಾಗುತ್ತೆ, ಖಂಡಿತ ಭೂಮಿ ಒಂದನ್ನ ಕೊಡ್ತಕ್ಕಂಥ ಒಂದ ಬಿತ್ತೇವು ಹೊಲಕ್ಕೆಲ್ಲ ಅಂತೇಳಿ ನಮಗೆ ಭೂಮಿ ಅಂತಕ್ಕಂಥದ್ದು ಒಂದನ್ನ ಕೊಡ್ತಕ್ಕಂಥ ಸಂಕಲ್ಪದ ಶಕ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆದು ರಘು ಅವರೇ, ಇಲ್ಲಿ ತನಕ ಈ ಒಂದು

आपको समाधान भी बताएंगे। आप उनसे पूछ सकते हैं कैसे आपकी फसल अच्छी हो, उत्पादन कैसे बढ़े, लागत कैसे घटे, कौन सी नई तकनीकी अपनाएं, कीटों और रोगों से कैसे अपनी फसल को बचाएं। लेकिन यह अभियान केवल जानकारी नहीं है, समाधान लेकर आया है। तो भाई और बहनों, इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम। क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿನಿ. ಇದೀಗ ಮಾರುಕಟ್ಟೆ ಧಾರಣೆ, ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೇಗಿದೆ? ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 5,330 ರೂಪಾಯಿಗಳಿಂದ ಗರಿಷ್ಠ 7,211 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೇಗಿದೆ? ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,850 ರೂಪಾಯಿಗಳಿಂದ ಗರಿಷ್ಠ 2,440 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ, ಕನಿಷ್ಠ ಹಾಗೂ ಗರಿಷ್ಠ. ಸೇಬು 9,000 ರೂಪಾಯಿಗಳಿಂದ 9,500 ರೂಪಾಯಿಗಳು. ಅಡಿಕೆ 7,500 ರೂಪಾಯಿಗಳು ಚೂರು ಅಡಿಕೆಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು. ಬೀಟ್ರೂಟ್ 1,800 ರೂಪಾಯಿಗಳಿಂದ 2,500 ರೂಪಾಯಿಗಳು. ಹೂಕೋಸು 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 16,000 ರೂಪಾಯಿಗಳು. ಸೌತೆಕಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ನುಗ್ಗೆಕಾಯಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಅವರೆಕಾಯಿ 4,500 8,500. ಹಸಿರು ಮೆಣಸಿನಕಾಯಿ 3,500 4,000. ಕರ್ಬೂಜ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ನವಿಲುಕೋಸು 2,500 3,000. ಬೆಂಡೆಕಾಯಿ 3,000 ರೂಪಾಯಿಗಳಿಂದ 4,000. ಈರುಳ್ಳಿ 500 2,300 ರೂಪಾಯಿಗಳು. ಪಪ್ಪಾಯಿ 800 1,500 ರೂಪಾಯಿಗಳು. ದಾಳಿಂಬೆ 3,500 4,000 ರೂಪಾಯಿಗಳು. ರಾಗಿ 3,250 3,501 ರೂಪಾಯಿಗಳು. ಅಕ್ಕಿ 2,800 3,500 ರೂಪಾಯಿಗಳು. ಸಿಹಿ ಕುಂಬಳಕಾಯಿ 300 ರೂಪಾಯಿಗಳು. ತೊಂಡೆಕಾಯಿ 3,000 4,000. ಟೊಮ್ಯಾಟೊ 800 1,500. ಕಲ್ಲಂಗಡಿ 1,000 1,500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆ ಧಾರಣೆ ಹೀಗಿದೆ, ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,230 ರೂಪಾಯಿಗಳು. ಸಜ್ಜೆ 2,162 2,706 ರೂಪಾಯಿಗಳು. ಹೆಸರುಕಾಳು 3,405 ಕನಿಷ್ಠ ಹಾಗೂ ಗರಿಷ್ಠ 3,405 ರೂಪಾಯಿಗಳು. ಹುರುಳಿಕಾಳು 2,429 2,629 ರೂಪಾಯಿಗಳು. ಜೋಳ 1,729 3,239 ರೂಪಾಯಿಗಳು. ಮೆಕ್ಕೆಜೋಳ 1,877 2,309 ರೂಪಾಯಿಗಳು. ನವಣೆ 2,055 ರೂಪಾಯಿಗಳಿಂದ 2,929 ರೂಪಾಯಿಗಳು. ತೊಗರಿ 2,459 6,390 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ, ಮೆಕ್ಕೆಜೋಳ ಕನಿಷ್ಠ 2,285 ಗರಿಷ್ಠ 2,460 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಧನ ಪ್ರೀತಿಲೇ ತನು ತ್ರಯದೊಳಗೆ ಧನ ಪ್ರೀತಿಲೇ ತನು ತ್ರಯದೊಳಗೆ ದಿನಾನು ಗೂಡಲು ಬಾಗಳತಿ. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡ್ತಿ